ನಿರ್ವಹಣೆ. ಈ ಕುರಿತು ದೂರುಗಳಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯದಾನ ನೀಡಲು ಗ್ರಾಹಕ ರಕ್ಷಣಾ ಕಾಯ್ದೆ ಇದೆ. ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಯೊಬ್ಬನ ಹಕ್ಕು. ಆಕಾಶವಾಣಿ ಭದ್ರಾವತಿ. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಇದು ವಂಚಕರ ಸಂಚು ಅಂತ ನನಗೆ ಗೊತ್ತಿದೆಯಲ್ಲ. ಯಾವುದೇ ಇಮೇಲ್ಗೆ ರಿಪ್ಲೈ ಮಾಡಿಲ್ಲ. ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾರ್ಯಕ್ರಮಕ್ಕೆ ಸ್ವಾಗತ ಚಂದ್ರಶೇಖರ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಚಂದ್ರಶೇಖರ್ ಅವರೇ, ತಮ್ಮಲ್ಲಿರ್ತಕ್ಕಂತಹ 3.5 ಎಕರೆ ಜಮೀನಿನಲ್ಲಿ ಇಷ್ಟೆಲ್ಲ ಕೃಷಿ ಮಾಡಿದ್ದೀನಿ ಅಂತ ಹೇಳಿದ್ರಿ, ಆ ಕೃಷಿ ಒಂದು ಅನುಭವವನ್ನ ಹೇಳೋದಾದ್ರೆ. ಸರ್, 3.5 ಎಕರೆ ಅದು ದೊಡ್ಡದಾದಂತಹ ಭೂಮಿ ಏನಲ್ಲ, ತುಂಬಾನೇ ಚಿಕ್ಕದು. ಅದರಲ್ಲಿ ನಾವು ನಮಗೆ ಕೈಲಾದಷ್ಟು ಮಟ್ಟಿಗೆ ಎಷ್ಟೆಷ್ಟು ಬರುತ್ತೋ ಅಷ್ಟು ನೆಲದಲ್ಲಿ ಯಾವ್ಯಾವ ತಳಿ ಉತ್ತಮನೋ ಅವ್ಯಾವ ತಳಿನ ಬೆಳ್ಕೊಂತ ಹೋಗ್ತಾ ಇದೀವಿ. ಅದರಲ್ಲಿ ಅಡಿಕೆನೂ ಇದೆ, ಭತ್ತನೂ ಇದೆ, ಹೂವು ಇದೆ. ಅಡಿಕೆ ಭತ್ತ ಇವೆಲ್ಲ ಅಡಿಕೆ ವರ್ಷದ ಬೆಳೆ, ಭತ್ತ 6 ತಿಂಗಳ ಬೆಳೆ. ಹೂವು ಆದರೆ ನಾವು ಕಂಟಿನ್ಯೂ ಆಗಿ ಮಾಡ್ಬೋದು. ಒಂದು ಅದು ಎಷ್ಟು 45 ದಿನಕ್ಕೆ ಫಸಲು ಸಿಗುತ್ತೆ. ಅದು 1 ತಿಂಗಳವರೆಗೂ ಫಸಲು ಸಿಗುತ್ತೆ. ತೆಗೆದು ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ಬೋದು ಹೂವು ಆದರೆ. ಹಾಗಾಗಿ ಹೂವಿನ ಕಡೆನೂ ಸ್ವಲ್ಪ ಆಸಕ್ತಿ ಬೆಳೀತು. ಹೂವಿನ ಕೃಷಿನೂ ಮಾಡ್ತಾ ಇದೀವಿ. ನಾವು ಚೆಂಡು ಹೂವನ್ನೇ ಅತಿ ಹೆಚ್ಚಾಗಿ ಬೆಳೀತಾ ಇದ್ದೀವಿ. ಚೆಂಡು ಹೂವು ಯಾಕೆ ಅಂತ ಅಂದರೆ ಎಲ್ಲ ಕಾಲದಲ್ಲೂ ಎಲ್ಲ ಇದಕ್ಕೂ ಬಳಸ್ತಾರೆ. ಹಾಗಾಗಿ ಅದಕ್ಕೆ ಬೇಡಿಕೆ ಇದೆ, ಅದನ್ನೇ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಈಗ ಮಳೆಗಾಲ ಇರೋದ್ರಿಂದ ಈ ಸಾರಿ ಹೂವಿನ ಕೃಷಿ ಇಲ್ಲ, ಸಸಿಗಳೆಲ್ಲ ಕರಗೋಗಿದ್ದಾವೆ ಮಳೆ ಹೆಚ್ಚಾಗಿ. ಹಂಗಾಗಿ ಈ ಸರಿ ಭತ್ತ ಮತ್ತೆ ಇದು ಇಲ್ಲ, ಅಡಿಕೆ ಒಂದನ್ನೇ ನಂಬ್ಕೊಂಡಿದೀವಿ ಸದ್ಯ. ಹೂವಿನ ಕೃಷಿಗೆ ನಾವು ಹೂವು ದಾವಣಗೆರೆಯಿಂದ ಬೀಜ ತರ್ತಿದ್ವಿ ಸರ್. ದಾವಣಗೆರೆ ತಂದು ನರ್ಸರಿಗಳಲ್ಲಿ ಸಾಕ್ಲಿಕ್ಕೆ ಕೊಡ್ತಾ ಇದ್ವಿ ಸಸಿನ. ಅಲ್ಲಿ 50 ಪೈಸೆ ಸಸಿ ಸಾಕು ಕೊಡ್ತಾರೆ. ಬೀಜ ನಮಗೆ 100 ಗ್ರಾಮ್ ಪಾಕೆಟ್ ಸಿಗುತ್ತೆ. 1.5 ಸಾವಿರದಿಂದ ನಾವು ಆಯ್ಕೆ ಮಾಡಿದಂತ ತಳಿ 2.5 ಸಾವಿರ 3 ಸಾವಿರದವರೆಗೂ ಪಾಕೆಟ್ ಇದಾವೆ ಬೀಜ. ಒಂದು ಪಾಕೆಟ್ ಬೀಜದಲ್ಲಿ 1,000 ಸಸಿ ಸಿಗ್ತಾವ ನಮಗೆ. ಅವನ್ನ ತಂದು ನರ್ಸರಿಲಿ 50 ಪೈಸೆ ಸಾಕಕ್ಕೆ ಕೊಡ್ತೀವಿ. 20 ದಿನದವರೆಗೂ ಅವರು ಸಾಕಿ ಅವ್ರನ್ನ ಸಸಿಗಳನ್ನ ನಮಗೆ ಕೊಡ್ತಾರೆ. ಸಸಿಗಳನ್ನ ತಂದು ನಾವು ಸಾಲ್ ಮಾಡಿ ನಾಟಿ ಮಾಡ್ತೀವಿ. ನಾಟಿ ಮಾಡಿ 45 ದಿವಸಕ್ಕೆ ಫಸಲಿಗೆ ಬರುತ್ತೆ. ಫಸಲಿಗೆ ಬರೋದಕ್ಕಿಂತ ಮುಂಚೆ ಅದಕ್ಕೆ ಈ ಜಿಗಿ ರೋಗ ಅಂತಂದು ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಕಾನ್ಫಿಡರ್ ಅಂತ ಒಂದು ಔಷಧಿ ಬರುತ್ತೆ ಸರ್. ಅದನ್ನು ಸ್ಪ್ರೇ ಮಾಡಿ ಗೊಬ್ಬರ ಕೊಟ್ಟು ದನಿಂಗ್ ಗೊಬ್ಬರನೂ ಹಾಕಿ ನಾವು 45 ದಿನದವರೆಗೂ ನಾವು ಕಾಪಾಡಿದರೆ 45 ದಿನಕ್ಕೆ ಮೊಗ್ಗೆ ಬರುತ್ತೆ. ಮೊದಲನೇ ಮೊಗ್ಗು ಬರೋದನ್ನ ಚಿವುಟಿದ್ರೆ ಗಿಡ ಅತಿ ಹೆಚ್ಚು ಬೆಳೆಯೋದಿಲ್ಲ. ಅದು ನೆಲದಲ್ಲೇ ಅಳ್ಕೊಂಡು ಹೂವಿನ ಇಳುವರಿ ಜಾಸ್ತಿ ಸಿಗುವಂಥ ಸಂಭವ ಇರುತ್ತೆ. ಹಾಗಾಗಿ ಅದನ್ನು ಮೊದಲನೇ ಕುಡಿ ತುದಿಯದು ಚಿವುಟಿ ಅದನ್ನು ಸಾಕೋ ವ್ಯವಸ್ಥೆ ಮಾಡ್ತೀವಿ ಹೊಲದಲ್ಲಿ. ಅದನ್ನು ಹೂವಿನ ಕೃಷಿ 45 ದಿನದಿಂದ ನಮಗೆ ಹೂ ಸಿಗುತ್ತೆ. ಹೂವನ್ನ ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೂ 2-3 ಕೆಜಿ ಕೊನೆಯಾಗೋವರೆಗೂ 2-3 ಕೆಜಿ ಹೂ ಸಿಗುತ್ತೆ. 1 ಕೆಜಿ ಹೂವಿಗೆ ನಮಗೆ ಸೀಸನ್ ಇದ್ರೆ ಹಬ್ಬಗಳಲ್ಲಿ ಇಂಥ ಟೈಮಲ್ಲಿ 40-50 ರೂಪಾಯಿ 80 ರೂಪಾಯಿ ತನಕನೂ ಕೆಜಿ ಕೊಟ್ಟಿದ್ದೀವಿ. ಈ ಹೂ ಬೆಳಿಲಿಕ್ಕೆ ಆಸಕ್ತಿ ಹೇಗೆ ಬಂತು ಸರ್? ಹೂವು ನಾವು ಹೊರಗಡೆ ದಾವಣಗೆರೆ ಅಲ್ಲಿ ಇಲ್ಲಿ ಹಬ್ಬ ಹರಿದಿನಗಳಲ್ಲಿ ತರಕ್ಕೆ ಹೋದಾಗ ತುಂಬಾನೇ ರೇಟ್ ಇತ್ತು. ನಾವು ಯಾಕೆ ಪ್ರಯತ್ನ ಮಾಡಬಾರ್ದು ನಮ್ಮ ಭೂಮಿಲಿ ಅಂತ ಅಂದು, ಈ ಬೇರೆ ಬೆಳೆ ಬೆಳೆಯಲಿಕ್ಕೆ ಅವಕಾಶ ಇಲ್ಲಂತ ಟೈಮಲ್ಲಿ ನಮಗೆ ನೀರಿನ ಅನುಕೂಲ ಇತ್ತಲ್ಲ, ಹಾಗಾಗಿ ಹೂವಿನ ಕಡೆ ಮನಸ್ಸು ಹೊಳ್ತು. ಅದು 3 ತಿಂಗಳ ಬೆಳೆ ಅಲ್ಲ, ಹಾಗಾಗಿ ಅದ್ರ ಕಡೆ ಆಸಕ್ತಿ ಮೂಡ್ತು. ಅದನ್ನ ಪ್ರಯತ್ನ ಮಾಡಿದ್ವಿ, ಅದರಲ್ಲಿ ಯಶಸ್ಸು ಕೂಡ ಕಂಡಿದ್ವಿ ಸರ್. ಅಂದ್ರೆ ಹೂವಿನ ಪ್ರಯತ್ನ ಮಾಡಿದ್ರೆ, ಆದ್ರೆ ನೀವು ಚೆಂಡುವೆ ಬೆಳಿಬೇಕು ಅಂತ ಯಾಕೆ ಆಸಕ್ತಿ ಬಂತು? ಚೆಂಡು ಹೂವಿನಲ್ಲಿ ಅತಿ ಹೆಚ್ಚಾಗಿ ಕೆಲಸ ಕಡಿಮೆ ಸರ್. ಅದರಲ್ಲಿ ರೋಗಗಳು ಸ್ವಲ್ಪ ಕಡಿಮೆ, ಹೂವಿನ ಇಳುವರಿ ಜಾಸ್ತಿ ಇರುತ್ತೆ. ಅದರಲ್ಲಿ ಬಣ್ಣಕ್ಕೋಗ ಹೂವು ಅಂತ ಇರುತ್ತೆ, ಅದು ಫ್ಯಾಕ್ಟ್ರಿ ಅವ್ರು ಕೊಡ್ತಾರೆ. 5-6 ರೂಪಾಯಿ ಕೆಜಿ ನೀರು ಹಾಕೊಂಡು ಕೊಳತ್ರು ಹೂ ತಗೊಂಡು ಹೋಗ್ತಾರೆ. ನಾವು ಮಾಡಿದ್ದ ಆ ಹೂವು ಅಲ್ಲ, ಹಬ್ಬ ಹರಿದಿನಗಳಿಗೆ ಬಳಸೋ ಅಂತ. ಅದು ಹೂವಿನ ಹೆಸರು ಈ ಯೆಲ್ಲೋ ಕಲರ್ ಬರುತ್ತಲ್ಲ, ಅದು ಆ ಹೂವಿನ ಬೀಜನ ತಂದು ಸಂಸ್ಕರಣೆ ಮಾಡಿ ಸಾಕಿ ಅದನ್ನ ಬೆಳೆಸ್ತಾ ಇದೆ ಸರ್. ಅಂದ್ರೆ ಅವಾಗ್ಲೇ ಹೇಳ್ಬೇಕಾದ್ರೆ ತಳಿ ಅಂತ ಹೇಳಿದ್ರೆ ಯಾವ ತಳಿ ಹೂವಿದು ಸರ್? ಈ ತಳಿ ಬಂದ್ಬಿಟ್ಟು

ಕಾರ್ಯಕ್ರಮವನ್ನು ಕೇಳ್ತಕ್ಕಂತಹ ಉಳಿದ ರೈತರಿಗೆ, ತಾವೊಬ್ಬ ಕೃಷಿಕರಾಗಿ ಅದರಲ್ಲೂ ಹೂವಿನ ಕೃಷಿ ಹೆಚ್ಚು ಮಾಡಿರೋ ನಿಮ್ಗೆ ಅನುಭವ ಇರೋದ್ರಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬೇರೆಯವರಿಗೆ? ಸರ್, ಈಗ ರೈತಾಪಿ ವರ್ಗನ ಮೆಚ್ಚುವಂಥ ಜನ ಭಾಳ ಕಡಿಮೆ ಆಗ್ತಾ ಇದ್ದಾರೆ. ರೈತರ ಮಕ್ಕಳೆಲ್ಲರೂ ಸಹಿತ ಸಿಟಿಯಂತಂದು ಓದ್ಲಿಕ್ಕೋ ಕೆಲಸಕ್ಕೋ ಹೋಗ್ತಾ ಇದ್ದಾರೆ. ಯಾಕೆಂದರೆ ಕೃಷಿಯಲ್ಲಿ 6 ತಿಂಗಳು ದುಡ್ಡು, ಈಗ ಬೇರೆ ಕೆಲಸಗಳಲ್ಲಿ ತಿಂಗಳಿಗೆ ಒಂದ್ಸರಿ ದುಡ್ಡು. 6 ತಿಂಗಳವರೆಗೂ ರೈತ ಎಷ್ಟು ಅನುಭವಿಸಿ ಅದನ್ನ ಕೆಲಸ ಮಾಡಿಕೊಂಡು ನಿರ್ವಹಿಸ್ಕೊಂಡು ಹೋಗ್ತಾನೆ ಅನ್ನೋದು ರೈತರಿಗೆ ಮಾತ್ರ ಗೊತ್ತಿರುತ್ತೆ. ಆದಷ್ಟು ರೈತಾಪಿ ವರ್ಗದಲ್ಲೇ ಉಳಿದು ರೈತರಿಗೋಸ್ಕರನೇ ಕೆಲಸಗಳು ಮಾಡ್ಕೊಂಡಿದ್ರೆ, ರೈತರ ಕೆಲಸನೇ ಮಾಡ್ಕೊಂಡಿದ್ರೆ ಅದರಲ್ಲೂ ಉತ್ತಮ. ಸರ್, ಇವತ್ತಲ್ಲ ನಾಳೆ ರೈತನು ಕೋಟಿಗೆ ಬದುಕುವಂತ ದಿನ ಇದೆ ಅನ್ನೋದು ಯಾರೋ ಹೇಳಿದ್ರು, ಕೇಳಿದ್ದೆ. ಆ ದಿನ ಬಂದ್ರು ಬರ್ಬೋದು, ಕಾಯ್ದು ನೋಡೋಣ. ಸರ್, ಎಲ್ಲರೂ ಕೃಷಿಯಲ್ಲೇ ಇರಿ, ಕೃಷಿನ ಯಾರು ಮರಿಬೇಡ್ರಿ. ಯಾಕೆಂದ್ರೆ ನಮ್ಮ ಮೂಲನೇ ಅದು, ಅದನ್ನು ಉಳಿಸ್ಕೊಂಡು ಹೋಗ್ರಿ ಅನ್ನೋದು ನಾನು ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದು ಚಂದ್ರಶೇಖರ್ ಅವರೇ, ತಾವು ಇದುವರೆಗೂ ತಮ್ಮ ಒಂದು ಕೃಷಿ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹೂವಿನ ಕೃಷಿ ಮತ್ತು ಅಡಿಕೆ ಕೃಷಿ ಅನುಭವ ಕುರಿತು ಚನ್ನಗಿರಿ ತಾಲೂಕು ಅರಿಶಿನಘಟ್ಟದ ಚಂದ್ರಶೇಖರಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಇನ್ನು ಮುಂದೆ ಕೇಳಿ ಪರಿಸರ ಗೀತೆ. ಬರ ತರಲಾಕ ದಿನ ಹಿಡಿತೈತಿ,

ಪರಿಸರ ರಕ್ಷಣೆ ನಮ್ಮೆಲ್ಲರ ಆದ್ಯತೆಯಾಗಲಿ.